ಹೇಳ್ತಾ ಇದ್ದಾರೆ ಅವರು. ಸೊ ಅದರ ಜೊತೆಗೆ ಇವಾಗ ನಾವು ಸೋಲಾರ್ ಟೆಂಟಕಲ್ ಫೆನ್ಸಿಂಗ್ ಕೂಡ ಹಾಕಿದೀವಿ, ಬಿಕಾಸ್ ಅಂದ್ರೆ ನಮ್ದು ರೈಲ್ವೆದು ಏನಿದೆ ಆ ಜಾಸ್ತಿ ಕಾಸ್ಟ್ ಆಗುತ್ತೆ, ನಮ್ಗೆ ಎಲ್ಲಾ ಕಡೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದೇ ಕಾರಣಕ್ಕೆ ಸೋಲಾರ್ ಟೆಂಟಕಲ್ ಮಾಡ್ತೀರಿ. ಹಾ, ನಾವು ಇವಾಗ ಮಾಡ್ತಾ ಇದೀವಿ. ಮತ್ತೆ ಅದರ ಜೊತೆಗೆ ಅಂದ್ರೆ ಇನ್ನು ಅಂದ್ರೆ ಜಾಸ್ತಿ ನಮ್ಗೆ ಜನರದು ಏನಿದೆ ಸೌದು ಪ್ರಕರಣ ಇರ್ಬೋದು, ಮತ್ತೆ ಗಾಯಗೊಂಡದ ಪ್ರಕರಣ ಇರ್ಬೋದು, ಆ ಕಡಿಮೆ ಆಗ್ಲಿಕ್ಕೆ ಮತ್ತೆ ಮೂವ್ಮೆಂಟ್ ನೋಡ್ಲಿಕ್ಕೆ ನಾವು ಇವಾಗ ಇತ್ತೀಚೆಗೆ ಎಐ ಕ್ಯಾಮೆರಾಸ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಕ್ಯಾಮೆರಾ ಕೂಡ ಇಟ್ಟಿರಿ? ಕ್ಯಾಮೆರಾ ಕೂಡ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾ ಇಂಟೆಲಿಜೆನ್ಸ್ ಕ್ಯಾಮೆರಾ ಕೂಡ ಇಟ್ಟಿದೀವಿ. ಮತ್ತೆ ಅದರ ಜೊತೆಗೆ ಡ್ರೋನ್ ಮಾನಿಟರಿಂಗ್ ಕೂಡ ಮಾಡ್ತಾ ಇದೀವಿ. ಸೊ ನಮ್ದು ಇವಾಗ ಡ್ರೋನ್ ಕಾರಣಕ್ಕೆ ನಮ್ದು ಏನಾಗುತ್ತೆ, ನಾವು ಇಮಿಡಿಯೇಟ್ಲಿ ಆನೆ ಎಲ್ಲಿ ಇದೆ ಅಥವಾ ಚಿರತೆ ಎಲ್ಲಿದೆ ಅನ್ನೋ ಒಂದು ನೋಡ್ತೀವಿ. ಸೊ ಅಲ್ಲಿ ಇಮಿಡಿಯೇಟ್ ಆಗಿ ಸ್ಟಾಫ್ ಗೆ ಕಳಿಸ್ತೀವಿ. ಮತ್ತೆ ಏನಾದ್ರೂ ಅಂದ್ರೆ ಹೆಂಗೆ ನಮ್ಗೆ ಅಂದ್ರೆ ಏನಾದ್ರೂ ನಾಶ ಆಗುತ್ತೆ ಅಲರ್ಟ್ ಮಾಡ್ತೀರಿ, ಅವ್ರು ಮುಂಜಾಗ್ರತೆ ಆಗಿ ತಾವು ಮಾಹಿತಿ ಕೊಡ್ತೀರಿ ಇಂತ ಕಡೆ ಹೋಗ್ಬೇಡಿ ಅಥವಾ ನಿಮ್ ಹೊಲಕ್ಕೆ ಸ್ವಲ್ಪ ಜಾಗೃತ ಆಗಿರಿ ಅಂತ ಹೇಳ್ತಾರೆ. ಮತ್ತೆ ಇತ್ತೀಚೆಗೆ ಇವಾಗ ನಾವು ಎಲ್ಲ ಅಂದ್ರೆ 10 ಏನ್ ವಿಭಾಗ ಇದೆ, ಮತ್ತೆ ನಮ್ದು ಅರಣ್ಯ ಭವನ್ ಏನಿದೆ ಬೆಂಗಳೂರಲ್ಲಿ ಅಲ್ಲಿ ಇವಾಗ ಕಮಾಂಡ್ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತೆ ಡಿವಿಜನ್ ಲೆವೆಲ್ ಅಲ್ಲಿ ನಮ್ದು ಕಮಾಂಡ್ ಸೆಂಟರ್ ಹಾಕ್ತಾ ಇದೀವಿ. ಅಂದ್ರೆ ಇವಾಗ ನಮ್ದು ನಾವು ಏನೇನ್ ಆನೆದು ಮೂವ್ಮೆಂಟ್ ಅಥವಾ ಚಿರತೆದು ಮೂವ್ಮೆಂಟ್ ಎಲ್ಲಿ ಇದೆ ಅದ್ ನೋಡ್ಲಿಕ್ಕೆ ಕಮಾಂಡ್ ಸೆಂಟರ್ದು ಕೂಡ ಇವಾಗ ಇಲ್ಲೇ ಕುತ್ಕೊಂಡು ನೋಡಬಹುದು. ಇನಾಗ್ರೇಷನ್ ಈ ಮಂತ್ ಅಲ್ಲಿ ಆಗತ್ತೆ. ಸೊ ಅದ ಕಾರಣಕ್ಕೆ ಕೂಡ ನಾವು ಸ್ವಲ್ಪ ಸಹಾಯ ಆಗ್ತೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ರು ಮೇಡಮ್. ಏನಂದ್ರೆ ಜನನ ಉಳಿಬೇಕು, ಕಾಡು ಉಳಿಬೇಕು, ಕಾಡು ರಕ್ಷಣೆ ಆಗ್ಬೇಕು, ನಮ್ ಜನ ನಮ್ ರೈತರು ಉಳಿಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಇಷ್ಟೇ ಮೇಡಮ್. ಇಲ್ಲ ಇಲ್ಲ, ತಮ್ದು ಕರೆಕ್ಟ್ ಇದೆ. ಅಂದ್ರೆ ನಾವು ಇವಾಗ ಪ್ರಯತ್ನ ಮಾಡ್ತಾ ಇದೀವಿ, ಮತ್ತೆ ಜಾಸ್ತಿ ಯೋಜನಾಬದ್ಧವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಮತ್ತೆ ನಾವು ಹೆಂಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಕ್ರಮ ನೋಡ್ತಾ ಇದ್ದೀವಿ. ಹಸಿರು ಒಂದು ಕಾರ್ಯಕ್ರಮ ಕೇಳ್ತಾ ಇದೀವಿ ಸರ್, ಕಾಡು ಬಗ್ಗೆ ಎಲ್ಲ ಮಾಡ್ತಾ ಇದಾರೆ ಒಳ್ಳೇದು ಸರ್. ಇದೇ ತರ ಮಾಡಿದ ಒಳ್ಳೇದಾಗಿ ಸರ್ ರೈತರಿಗೆ, ಮತ್ತೆ ನಮ್ ಕಾಡು ಎಲ್ಲ ಒಳ್ಳೇದಾಗಿ ಉಳಿಯ ಸರ್. ಆಮೇಲೆ ಗೌಡ್ರೆ ಮೇಡಮ್ ಹೇಳಿದ್ರಕ್ಕಂತ ಗುಂಡ್ಲಪೇಟೆ ಕಡೆ ನೀವು ಮೈಸೂರಿಂದ ಬಂದಾಗ ಟೆಂಟಕಲ್ ಫೆನ್ಸಿಂಗ್ ಅಂತ ಮಾಡಿದ್ವಿ ನೋಡಿ ಇಲಾಖೆಯಿಂದ. ಸೊ ಅದರಿಂದನು ಸಹ ಎಷ್ಟು ಆನೆಗಳು ಸ್ವಲ್ಪ ಹಿಂಜರಿತವೆ ನುಗ್ಗಲಿಕ್ಕೆ ನಾಡಿಗೆ ಕಾಡಿನಿಂದ. ಆದ್ರಿಂದ ಇದು ನಮ್ಮೆಲ್ಲರ ಕರ್ತವ್ಯ, ವನ್ಯಜೀವಿಗಳನ್ನ ವನ್ಯಪ್ರಾಣಿ ಉಳಿಸ್ಕೊಳ್ಳೋದು ಸಹ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಹೌದು, ಒಳ್ಳೆ ಒಳ್ಳೆ ಪ್ರಶ್ನೆ. ಕರೆ ಮಾಡಿದ್ಕೆ ಧನ್ಯವಾದ. ನಮಸ್ಕಾರ ಸರ್, ಕರೆ ಮಾಡಿದ್ಕೆ ಧನ್ಯವಾದಗಳು. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಕೇಳಿ ಕೇಳಿ ಸರ್, ಅನಿಮಲ್ಸ್ ಎಲ್ಲ ಇತ್ತು ಅಂತ ಹೇಳಿ ಅಟ್ಯಾಕ್ ಮಾಡ್ತಾ ಅಂತ ಹೇಳಿ ಹೊಲ ಸುತ್ತ ಮಾಯಲ್ಲಿ ಹೆಚ್ಚು ಕಲ್ಪ ಇದೆ ಹಾಕೋಬಹುದಲ್ಲ, ಮಾಯಲ್ ಕರೆಂಟ್ ಶಾರ್ಟ್ ಸಾಯ್ತಿರುವ ಅದು ದೇಶದ ರಿಪಲ್ಸ್ ಪಾಂಪ್ಲೆಟ್. ಅದೊಂದು ಎರಡನೇದು ಇವು ಹಾವು ಹಸಿಗಳು ಕಳೆದ್ರೆ ಅಟ್ರೋಪಿನ್ ಇಂಜೆಕ್ಷನ್ಸ್ ಎಲ್ಲಾ ಕಡೆ ಅರೇಂಜ್ಮೆಂಟ್ ಮಾಡ್ತಿದ್ದೇನಂತೆ. ಈಗ ಹಾವು ಕಳೆದ್ರೆ ಹಸಿವೆ ಕಳೆದ್ರೆ ಹೊಲದಾಗ ಬಾಲ್ ಕೇರ್ಫುಲಿ ಹೋಗ್ತಿವಿ ಇಡ್ತೀವಿ ಇಡ್ತೀವಿ ಟೂ ವೀಕ್ ಹಾಕಿರ್ತೀವಿ ಚಲೋ ಪ್ಯಾಂಟ್ ಹಾಕಿದ್ರೆ ಅಟ್ಟು ಮೀರಿ ಏನ್ರೆ ಅಟ್ರೋಪಿನ್ ಲಾಭ ಇದು ಇಂಜೆಕ್ಷನ್ ಅದು ಇಲಾಖೆ ವತಿಯಿಂದ ಕೊಡಿಸ್ಬೇಕಂತೀರಿ. ಹಲೋ ಹಲೋ, ಅಂದ್ರೆ ಇಲಾಖೆ ವತಿಯಿಂದ ಕೊಡಿಸ್ಬೇಕು ಅಂತೀರಿ? ಇಲ್ಲ, ನಿಮ್ಮ ಸಲಹೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಕಾಡು ಪ್ರಾಣಿಗಳು ಬರ್ದಿದ್ದಂಗೆ ಲೈಟ್ ಆಗಿ ಕರೆಂಟ್ ಶಾಕ್ ಕೊಡಂಗೆ ಏನಾದ್ರೂ ತಂದು ಅದು ಬೇಲಿ ಮುಟ್ಟಿದ್ರೆ ಆತರ ಒಂದು ವ್ಯವಸ್ಥೆ ಮಾಡ್ರಿ ಅಂತಾರೆ. ಮತ್ತೀಗ ಈಗ ಕಾಡು ಪ್ರಾಣಿಗಳು ಅಥವಾ ಈಗ ಹಾವು ಸ್ನೇಕ್ಸ್ ಎಲ್ಲ ಕಚ್ಚಿಬಿಡುತ್ತಲ್ಲ, ಪಾಯ್ಸನ್ ಆಗುತ್ತೆ, ಮತ್ತೆ ಅದು ನಿಯಂತ್ರಣಕ್ಕೆ ಅದು ಸ್ಥಳೀಯವಾಗಿ ಔಷಧಿ ವ್ಯಾಕ್ಸಿನ್ ಸಿಗಂಗ್ ಮಾಡಿ ಅಂತ ಹೇಳ್ತಾರೆ ತಮ್ಮ ಇಲಾಖೆ ವತಿಯಿಂದ. ತುಂಬಾ ಕಡೆ ಸೋಲಾರ್ ಫೆನ್ಸಿಂಗ್ ಇದೆ, ಸೋಲಾರ್ ಫೆನ್ಸಿಂಗ್ ಇದೆ ತುಂಬಾ ಕಡೆ. ಆಮೇಲೆ ಈ ಬ್ಯಾರಿಯರ್ ಮಾಡಿದೀವಿ, ರೈಲ್ವೆ ಬ್ಯಾರಿಯರ್ ತರ ಮಾಡಿದೀವಿ. ಆಮೇಲೆ ಆಕಳ ನಿರೋಧಕ ಮತ್ತೆ ಆನೆ ನಿರೋಧಕ ಟ್ರೆಂಚ್ ಇಪಿಟಿ ಅಂತ ಹೇಳ್ತೀವಿ, ದೊಡ್ಡ ಟ್ರೆಂಚ್ ತೊಗೊಂಡಿರ್ಬೇಕು ನೀವೆಲ್ಲ. ರೈತರಿಗೋಸ್ಕರ ಕೂಡ ಸೋಲಾರ್ ಸಬ್ಸಿಡಿ ಅಂತ 50-50 ಒಂದು ಸ್ಕೀಮ್ ಇದೆ. ಅದರಲ್ಲಿ ತಾವು ಅಂದ್ರೆ ಕನ್ಸರ್ನ್ ಯಾರು ರೈತರು ಕನ್ಸರ್ನ್ ಆರ್ ಎಫ್ ಆಫೀಸ್ ಗೆ ಅರ್ಜಿ ಕೊಟ್ಟಿದ್ಮೇಲೆ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ ನಂತರ 50% ಏನ್ ಹಣ ಇದೆನಾ ಅವರಿಗೆ ಸರ್ಕಾರ ಕಡೆಯಿಂದ ಸಿಗುತ್ತೆ. ನೋಡಿ ಒಂದ್ ಸಲ ಇದೆ ಅವ್ರು ಹೇಳಿದ್ರು. ಅದು ನಮ್ಮ ಅರಣ್ಯ ಇಲಾಖೆಗೆ ಬರುದಿಲ್ಲ, ನಾವು ಏನ್ ಮಾಡ್ತೀವಿ ನೋಡಿ, ಲೈವ್ ರಾಸುಗಳಿದಾವಲ್ಲ, ನೀವು ರಾಸುಗಳು ವರ್ಷಕ್ಕೆ ಒಂದ್ಸರಿ ಬಂದು ಇಂಜೆಕ್ಷನ್ ಕೊಡ್ತೀವಿ. ಅಂದ್ರೆ ಅವು ಕಾಡಿಗೆ ಹೋದ್ರು ಸಹ ರೋಗಗಳು ಅದು ವನ್ಯ ಪ್ರಾಣಿಗಳು ಹರಡದಂಗೆ ನೋಡಿ, ವನ್ಯ ಪ್ರಾಣಿಗಳು ಎಷ್ಟು ವ್ಯಾಘ್ರನೋ ಅದೇ ರೀತಿ ಬಹಳ ಸೂಕ್ಷ್ಮ ಅವು, ನಾಚಿಕೆ ಸ್ವಭಾವದವು. ನಾವು ಅನ್ಕೋತೀವಿ ಹಳ್ಳಿ ನಾಯಿಗಳು ಎಲ್ಲಾದ್ರೂ ಅಲ್ಲಿ ಅದು ಅರಣ್ಯಕ್ಕೆ ಹೋದ್ರೆ

ಅದೇ ಸರ್, ಅದು ಅಂದ್ರೆ ಫಾರೆಸ್ಟ್ ಅಧಿಕಾರಿ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ, ಅಷ್ಟಾಗಿ ಗಮನಿಸ್ತಾ ಇಲ್ಲ ಸರ್. ಅಲ್ಲ ನೀವು ಅದ ಹಂಗ್ ಮಾಡಕ್ ಆಗಲ್ಲ, ಈಗ ಇಮಿಡಿಯೇಟ್ ಗಮನ ತರೋದು ತರ್ಲೇಬೇಕು. ನೀವು ತಂದಿಲ್ಲ ಅಂದ್ರೆ ಮತ್ತೆ ಉನ್ನತ ಅಧಿಕಾರಿ ಇರ್ತಾರಲ್ಲ ಫಾರೆಸ್ಟ್ ಅಲ್ಲೇ, ಮತ್ತೆ ಅಲ್ಲಿ ನೀವು ಅಲ್ಲಿ ಲೋಕಲ್ ಇದ್ದವ್ರು ನಿಮ್ ನಂಬದಲ್ಲ, ಮತ್ತೆ ಮೇಲ್ ಮೇಲೆ ಅವ್ರ ಮೇಲ್ ಮೇಲೆ ಇರ್ತಾರೆ, ಕೊನೆಗೆ ಯಾರು ಇಲ್ಲ ಅಂದ್ರೆ ಮತ್ತೆ ಎಂ ಎಲ್ ಎ ಎಂ ಪಿಗಳನ್ನ ಅವ್ರ ಮೂಲಕ ನೀವು ಹೇಳ್ಸಕ್ ಆಗತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣಾ ಕ್ರಮ. ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿತ್ತು. ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳು ಆಗಮಿಸಿ, ಕುಮಾರಿ ಕಾಜಲ್ ಪಾಟೀಲ್ ಮೇಡಮ್ ಅವರು, ಡಿಸಿಎಫ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇವರು ಆಗಮಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರ ಕೊಟ್ಟರು. ಮೇಡಮ್ ತಮಗೆ ಎಲ್ಲರ ಕೇಳುಗರ ಪರವಾಗಿ ಧನ್ಯವಾದಗಳು. ಅದೇ ತರ ಇನ್ನೊಬ್ಬ ನಿವೃತ್ತ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ಆಚಾರ್ಯ ಅವರು ಕೂಡ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ತಮ್ಗೆ ಕೂಡ ಆಚಾರ್ಯ ಸರ್ ಅವರೇ ಧನ್ಯವಾದಗಳು. ಧನ್ಯವಾದಗಳು ಕೇಳುಗರೆ. ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮದೊಡನೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಸಹಾಯವಾಣಿ ಹೇಳಿ, ಹೆಲ್ಪ್ ಲೈನ್ ನೋಡಿ. ಎಲ್ಲ ಕೇಳುವರಿಗೂ ಮತ್ತೊಮ್ಮೆ ಸ್ವಾಗತ ಮತ್ತು ವಂದನಾ ಅರ್ಪಣೆ. ಈಗ ಹೆಲ್ಪ್ ಲೈನ್ ಇದೆ ಅರಣ್ಯ ಇಲಾಖೆದು, 1926 1926 ಅಥವಾ 6363 0804 0. ಇದಕ್ಕೆ ಕರೆ ಮಾಡಿ ಏನಾದ್ರೂ ಹಾವಳಿ ಆದ್ರೆ, ಏನಾದ್ರೂ ಸಂಘರ್ಷ ಆದ್ರೆ ದಯವಿಟ್ಟು ಸಂಪರ್ಕಿಸಿ, ಅದಕ್ಕೆ ನಿಮ್ ಸೂಕ್ತ ಉತ್ತರ ಸಿಗ್ತದೆ, ಸ್ಥಳಕ್ಕೆ ಬರ್ತಾರೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಸ್ಟುಡಿಯೋ ಸಮಯ ಸರಿಯಾಗಿ 7:20:30. ಆಕಾಶವಾಣಿ ಭದ್ರಾವತಿ. ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ವಿಶ್ವ ಮಣ್ಣು ದಿನಾಚರಣೆ ಕುರಿತು ಡಾಕ್ಟರ್ ಶಿಲ್ಪಾ ಶ್ರೀ ವೈಪಿ ಅವರಿಂದ ಮಾಹಿತಿ. ಶ್ರೋತೃಗಳೇ, ನಾನು ಡಾಕ್ಟರ್ ಶಿಲ್ಪಾ ಶ್ರೀ ವೈಪಿ, ಮಣ್ಣು ವಿಜ್ಞಾನಿ, ICR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ. ನಾನು ಈ ದಿನ ವಿಶ್ವ ಮಣ್ಣು ದಿನಾಚರಣೆಯ ಒಂದು ಕಿರು ಪರಿಚಯವನ್ನ ಮಾಡಿಕೊಡಲಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಮಣ್ಣು ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶ್ರೋತೃಗಳೇ, ನಮಗೆಲ್ಲ ಗೊತ್ತಿರೋ ಹಾಗೆ ಮಣ್ಣು ಕೇವಲ ಒಂದು ನಿರ್ಜೀವ ವಸ್ತುವಲ್ಲ, ಅದು ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು, ಜೀವ ವೈವಿಧ್ಯ ಮತ್ತು ಅಗಣಿತ ಪೋಷಕಾಂಶಗಳನ್ನು ಒಳಗೊಂಡಿರುವ ಜೀವಂತ ಪರಿಕರ ವ್ಯವಸ್ಥೆ, ಬದುಕಿನ ಜೀವನಾಡಿ ಎಂದು ಹೇಳಬಹುದು. ದಾಸ ಶ್ರೇಷ್ಠರಾದ ಶ್ರೀ ಪುರಂದರದಾಸರು ತಮ್ಮ ಕೀರ್ತನೆಗಳಲ್ಲಿ ಮಣ್ಣಿಂದಲೇ ಕಾಯ ಮಣ್ಣಿಂದ ಎಂದು ಬದುಕಿನ ನಶ್ವರತೆಯ ಸತ್ಯವನ್ನು ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಒಂದು ಘೋಷ ವಾಕ್ಯದೊಂದಿಗೆ ನಾವು ಮಣ್ಣಿನ ದಿನಾಚರಣೆಯನ್ನು ಆಚರಿಸಲು ಇಚ್ಛಿಸುತ್ತಿದ್ದೇವೆ. ಆ ಘೋಷವಾಕ್ಯ ಏನಂದರೆ, ಆರೋಗ್ಯಕರ ನಗರಗಳಿಗಾಗಿ ಆರೋಗ್ಯಕರ ಮಣ್ಣು, ಅಂದರೆ ಹೆಲ್ತಿ ಸಾಯಿಲ್ಸ್ ಫಾರ್ ಹೆಲ್ತಿ ಸಿಟೀಸ್ ಎಂದು. ಹಾಗೆಯೇ ಈ ವಿಶ್ವ ಮಣ್ಣು ದಿನ ಮಣ್ಣಿನ ಮಹತ್ವವನ್ನು ತಿಳಿಸೋದಷ್ಟೇ ಅಲ್ಲ, ಮಣ್ಣಿನ ಸಂರಕ್ಷಣೆಯನ್ನು ಕೂಡ ಉತ್ತೇಜಿಸುತ್ತೆ, ಹಾಗೆ ಸುಸ್ಥಿರ ಕೃಷಿಯನ್ನು ಬೆಂಬಲಿಸುತ್ತೆ ಮತ್ತು ಆಹಾರ ವ್ಯವಸ್ಥೆಗಳು, ಹವಾಮಾನ ವೈಪರೀತ್ಯ ಮತ್ತು ಜೀವ ವೈವಿಧ್ಯದ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ವಿಶ್ವ ಮಣ್ಣು ದಿನವನ್ನ FAO ಮತ್ತು ಸಂಯುಕ್ತ ರಾಷ್ಟ್ರಗಳು 2014 ಅಧಿಕೃತವಾಗಿ ಆರಂಭಿಸಿವೆ. ಹಾಗೇನೆ ಈ ವಿಶ್ವ ಮಣ್ಣು ದಿನವನ್ನು ಮಣ್ಣಿನ ಸಂರಕ್ಷಣೆಯಲ್ಲಿ ಮಹತ್ವದ ಕೊಡುಗೆ ನೀಡಿದ ಥೈಲ್ಯಾಂಡ್ನ ರಾಜ ಭೂಮಿಬೋಲ್ ಅಡುಲಡೇಜ್ ಅವರ ಸ್ಮರಣಾರ್ಥ ಅವರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಈ ಮಣ್ಣು ನಮ್ಮ ಆಹಾರ ವ್ಯವಸ್ಥೆಯ ಮೂಲಸ್ತಂಭ,